ಈ ಎರಡು ಮೇಲ್ನೋಟಕ್ಕೆ ಕಾಣುವಂತ ಈ ಲಕ್ಷಣಗಳು ಅಥವಾ ತಪಾಸಣೆ ಈ ರೀತಿ ಕೂಡ ಒಂದು ಮಾಡಬಹುದು. ಇಷ್ಟೇ ಅಲ್ಲದೆ ಈ ಕೆಚ್ಚಲ್ ಬಾವು ರಾಸನಲ್ಲಿ ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋದಕ್ಕೆ ಹಲವಾರು ಪರೀಕ್ಷೆಗಳು ಮತ್ತೆ ವಿಧಾನಗಳನ್ನ ವಿಜ್ಞಾನಿಗಳು ಮತ್ತೆ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಅದರಲ್ಲಿ ಕ್ಯಾಲಿಫೋರ್ನಿಯಾ ಕೆಚ್ಚಲು ಬಾವು ಪರೀಕ್ಷೆಯನ್ನ ಹಲವಾರು ದೇಶದಲ್ಲಿ ಈ ಕೆಚ್ಚಲು ಬಾವುನ ಕಂಡುಹಿಡಿಯೋದಕ್ಕೆ ಬಳಸ್ತಾ ಇದ್ದಾರೆ. ಈ ಪರೀಕ್ಷೆ ಹಸುವಿನ ಪಕ್ಕದಲ್ಲೇನೆ ಸುಲಭವಾಗಿ ಮತ್ತೆ ಬೇಗ ಮಾಡಿ ಪತ್ತೆ ಹಚ್ಚಬಹುದು. ಈ ಕ್ಯಾಲಿಫೋರ್ನಿಯಾ ಕೆಚ್ಚಲು ಬಾವು ಪರೀಕ್ಷೆಗೆ ಬೇಕಾಗುವಂತಹ ಸಾಮಗ್ರಿಗಳು ಅಂದ್ರೆ ಇದನ್ನ ನೀವು ಯಾರು ಡೈರಿ ಫಾರ್ಮ್ ಇರ್ಬೋದು ಅಥವಾ ಈ ಹಸುಗಳನ್ನ ಸಾಕೊಂಡಿರೋರೆಲ್ಲರೂ ಕೂಡ ಒಂದು ಕಿಟ್ ಅನ್ನ ಮನೆಯಲ್ಲಿ ಇಟ್ಕೊಳ್ಬಹುದು. ಇದರಿಂದ ನಿಮ್ಗೆ ಬಹಳ ಈ ರೋಗನ ಪತ್ತೆ ಹಚ್ಚಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಪರೀಕ್ಷೆಗೆ ಬೇಕಾಗುವಂತ ಸಾಮಗ್ರಿಗಳೇನಂದ್ರೆ ವೃತ್ತಾಕಾರದ 4 ಭಾಗವುಳ್ಳ ಪ್ಲಾಸ್ಟಿಕ್ ಪೆಡಲ್ ಮತ್ತೆ ಅದು CMT ದ್ರಾವಣ, ಅದರ ಜೊತೆಗೇನೆ ಒಂದು ದ್ರಾವಣವನ್ನ ಕೊಟ್ಟಿರ್ತಾರೆ. ಇನ್ನ ಇದು ವಿಧಾನ ಹೇಳೋದಾದ್ರೆ ಪ್ಲಾಸ್ಟಿಕ್ ಪೆಡಲ್ನ 4 ಭಾಗಗಳಿಗೆ ಬೇರೆ ಬೇರೆ ಮೊಲೆಗಳಿಂದ ನೇರವಾಗಿ ಒಂದೆರಡೆರಡು ML ಹಾಲನ್ನ ಕರ್ಕೊಳ್ಬೇಕು. ನಂತರ 4 ಭಾಗಗಳಿಗೆ ತಲಾ 2 ML ಹಂಗೆ ಕೊಟ್ಟಿರುವಂತ CMT ದ್ರಾವಣವನ್ನ ಬೆರೆಸಿ ಆ ಪೆಡಲ್ನ 1-2 ನಿಮಿಷ ವೃತ್ತಾಕಾರವಾಗಿ ತಿರುಗಿಸ್ತಾ ಹೋಗ್ಬೇಕು. ತಿರುಗಿಸ್ತಾ ಹೋದ್ಮೇಲೆ ಇದ್ರ ಫಲಿತಾಂಶನ ನಾವು 3 ರೀತಿ ನಾವು ನೋಡ್ತೇವೆ. ಮೊದಲನೇದಾಗಿ ಹಾಲು ಮತ್ತೆ ದ್ರಾವಕಗಳನ್ನ ಒಂದನ್ನೊಂದನ್ನ ಬೆರೆಸಿದಾಗ ಅದು ದ್ರವ ರೂಪದಲ್ಲೇ ಉಳ್ಕೊಳ್ತು ಅಂದ್ರೆ ಹಾಲು ಉತ್ತಮ ಗುಣಮಟ್ಟದಿದೆ ಅಂತ ಹೇಳ್ಬೋದು. ಅಂದ್ರೆ ಇದರಲ್ಲಿ ಕೆಚ್ಚಲು ಬಾವಿನ ಲಕ್ಷಣಗಳು ಇಲ್ಲ ಅಂತಾನೆ ಅಭಿಪ್ರಾಯ ಪಡಬಹುದು. ಇನ್ನು 2ನೇ ಫಲಿತಾಂಶದಲ್ಲಿ ಏನ್ ಹೇಳುತ್ತೆ, ಹಾಲು ಮತ್ತೆ ದ್ರಾವಕಗಳು ಬೆರ್ತಾಗ ಸ್ವಲ್ಪ ಮಟ್ಟಿಗೆ ಮಂದವಾದಂತ ದ್ರಾವಣ ಉತ್ಪತ್ತಿಯಾಯಿತು ಅಂದ್ರೆ ಆ ಹಾಲಿನಲ್ಲಿ ಸುಪ್ತ ಕೆಚ್ಚಲು ಬಾವು ಇದೆ ಅಂತ ಅಭಿಪ್ರಾಯ ಪಡಬಹುದು. ಇನ್ನು 3ನೇ ರೀತಿಲಿ 3ನೇ ಫಲಿತಾಂಶದಲ್ಲಿ ಹೇಳೋದಾದ್ರೆ ಹಾಲು ಮತ್ತೆ ದ್ರಾವಕಗಳು ಬೆರೆತಾಗ ಗಣನೀಯ ಪ್ರಮಾಣದಲ್ಲಿ ಅಂದ್ರೆ ಮಂದವಾಗಿರುತ್ತೆ ಅದು ದ್ರಾವಣ, ಜೆಲ್ ರೀತಿ ಉತ್ಪತ್ತಿಯಾಗಿರುತ್ತೆ, ಅದರಲ್ಲಿ ನಿಶ್ಚಿತವಾಗಿ ಕೂಡ ಕೆಚ್ಚಲು ಬಾವಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ಕೆಚ್ಚಲು ಬೇನೆ ಕಂಡ ತಕ್ಷಣ ಏನ್ ಮಾಡ್ಬೇಕು ಅಂತ, ಯಾಕಂದ್ರೆ ಕೆಲವು ರೈತರು ಬ್ಲೇಡ್ ತಗೊಂಡು ಅದನ್ನ ಕುಯ್ಯೋದು ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದು ಯಾಕಂದ್ರೆ ಗಾಜ್ ತರ ಆಗಿರುತ್ತೆ, ಕುಯ್ದು ಅದರಿಂದ ಪಸ್ ತೆಗಿಯೋದು ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದಕ್ಕೆ ಅದು ಕಂಡ ತಕ್ಷಣ ಅವ್ರು ಏನ್ ಮಾಡ್ಬೇಕು? ಅದು ಹಾಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು, ಬ್ಲೇಡ್ ಅಲ್ಲೆಲ್ಲ ಇಡಿಬಾರ್ದು ಕೆಚ್ಚಲ ಹತ್ರ. ಕೆಚ್ಚಲು ಬೇನೆ ಕಾಣಿಸ್ಕೊಂಡ ತಕ್ಷಣ ಅದು ಬೇನೆ ಉಂಟಾಗಿರೋ ಕೆಚ್ಚಲಿನ ಭಾಗದಿಂದ ಫಸ್ಟ್ ಪೂರ್ತಿಯಾಗಿ ಹಾಲನ್ನ ಹೊರ ತೆಗೆದು ಬಿಡಬೇಕು. ಆ ಹಾಲನ್ನ ದೂರ ಚೆಲ್ಬೇಕು, ಹತ್ತಿರದಲ್ಲಿ ಚೆಲ್ಬಾರ್ದು, ಹಿಂಡಿನೇ ತೆಗಿಬೇಕಾಗತ್ತೆ. ಇದನ್ನ ಪ್ರತಿ 2-3 ಗಂಟೆಗೆ ಒಂದ್ಸರಿ ಮಾಡ್ಲೇಬೇಕು. ಅಂದ್ರೆ ಇದು ಎಲ್ಲಿ ತನಕ ಅಂದ್ರೆ ನೀವು ಪಶುವೈದ್ಯರನ್ನ ಕರೆಸ್ಬಿಟ್ಟು ಚಿಕಿತ್ಸೆ ಕೊಡಿಸೋ ತನಕ ನೀವು 2-3 ಗಂಟೆ ಕಾಲ ಗಂಟೆಗೊಂದ್ಸರಿ ಹಾಲನ್ನ ಕರಿತಾನೆ ಇರಬೇಕು. ಯಾಕಂದ್ರೆ ಅಲ್ಲಿ ಕ್ರಿಮಿಗಳು ಒಂದಿದ್ದು 2, 2 ಇದ್ದಿದ್ದು 4 ಹೀಗೆ ಜಾಸ್ತಿ ಆಗ್ತಾ ಉಲ್ಬಣ ಆಗ್ತಾ ಹೋಗುತ್ತೆ. ಬೇಗ ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತೆಗೆದು ತೆಗೆದು ಹೊರಗಡೆ ದೂರದಲ್ಲಿ ಚೆಲ್ತಾ ಹೋಗ್ಬೇಕು. ಮತ್ತೆ ಮಂಜುಗಡ್ಡೆ ತುಂಡುಗಳನ್ನ ಬಟ್ಟೆ ಒಳಗಡೆ ಸುತ್ತಬಿಟ್ಟು ಕೆಚ್ಚಲಿಗೆ ಕಟ್ಟೋದು ಅಥವಾ ಕೆಚ್ಚಲನ್ನ ತಣ್ಣೀರಿನಿಂದ ತಟ್ಟತಾ ಇರಬೇಕು. ಹಾಗೆ ಸ್ವಲ್ಪ ಅದು ಬಾವು ಕಡಿಮೆ ಆಗ್ತಾ ಬರುತ್ತೆ. ಆದಷ್ಟು ಬೇಗ ನೀವು ನೋಡಿದ ತಕ್ಷಣನೇ ಪಶುವೈದ್ಯರ ಹತ್ರ ಸೂಕ್ತ ಚಿಕಿತ್ಸೆನ ಕೊಡಿಸ್ಬೇಕು. ಪಶುವೈದ್ಯರು ಬಂದು ಕೆಚ್ಚಲಿಗೆ ಚಿಕಿತ್ಸೆ ಮಾಡಿದ ನಂತರ ಅವರು ಪ್ರತಿಜೀವಕ ಔಷಧಿಗಳನ್ನ ಅದು ಇಂಟ್ರಾಮೆಮರಿ ಟ್ಯೂಬ್ ಅಂತ ಹೇಳ್ತೀವಿ ಅದನ್ನ ಹಾಕಿದಾಗ ಅವ್ರು ಹೇಳೋ ಸೂಚನೆಯಂತೆನೆ 8-10 ಗಂಟೆಗಳ ಕಾಲದಲ್ಲಿ ಒಂದ್ಸರಿ ಅದನ್ನ ಅವರು ಹೇಳಿಕೊಟ್ಟಾಗೇನೆ ಏರಿಸಬೇಕಾಗತ್ತೆ. ಇಲ್ಲ ಕೆಲವೊಂದು ಪ್ರತಿಜೀವಕ ಔಷಧಿಗಳು 12-24 ಗಂಟೆಗೊಮ್ಮೆ ಏರಿಸಬೇಕಾಗತ್ತೆ. ಈ ರೀತಿ 3 ದಿನ ಅಥವಾ 5 ದಿನ ಅಥವಾ ಅದು ಜಾಸ್ತಿ ಇದ್ದ ಪಕ್ಷದಲ್ಲಿ ತೀವ್ರತೆ ಜಾಸ್ತಿ ಇತ್ತು ಅಂದ್ರೆ 7 ದಿನಗಳವರೆಗೆ ಕೂಡ ಮಾಡಬೇಕಾಗತ್ತೆ. ಕೆಚ್ಚಲು ಬೇನೆಗೆ ಇರೋ ಮನೆ ಮದ್ದುಗಳು ತಿಳಿಸ್ಕೊಡಿ ಮೇಡಮ್, ಯಾಕಂದ್ರೆ ಪಶುವೈದ್ಯರು ಬರೋವರೆಗೂ ರೈತರು ತಾವೇ ಏನಾದ್ರೂ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಅದರಿಂದ ಮನೆ ಮದ್ದು ಏನಾದ್ರೂ ಇದೆಯಾ ಅಂತ? ಕೆಲವೊಂದು ಮನೆ ಮದ್ದುಗಳಿದೆ, ಅದನ್ನ ಪ್ರಥಮ ಚಿಕಿತ್ಸೆ ಆಗಿ ಬಳಸ್ಕೋಬಹುದು. ಆದ್ರೆ ಆದಷ್ಟು ಪಶುವೈದ್ಯರಿಂದ ಚಿಕಿತ್ಸೆ ಮಾಡಿಸೋದ್ರಲ್ಲಿ ತುಂಬಾ ಒಳ್ಳೇದು. ಸ್ವಯಂ ವೈದ್ಯ ಸರಿಯಲ್ಲ ಅಂತ ಹೇಳ್ಬೋದು ಇದರಲ್ಲಿ, ಯಾಕೆಂದ್ರೆ ಕೆಲವೊಂದ್ಸರಿ ಆ ಕೆಚ್ಚಲೆ ನಾಶ ಆಗುವಂತ ಸಾಧ್ಯತೆಗಳು

ತೊಳೆದ್ಬಿಟ್ಟು ನೀಟಾಗಿ ಸೋಂಕು ನಿವಾರಕ ದ್ರಾವಣದಲ್ಲಿ ತೊಳೆದ್ಬಿಟ್ಟು ಬಳಸ್ಬೇಕು, ಬಿಸಿ ನೀರಿನಿಂದ ತೊಳಿಬೇಕು. ಹಾಗೆ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಮತ್ತೆ ಒಂದು ತೊಟ್ಟಿಗೆ ಬಂದಿರುತ್ತೆ ರೋಗ, ಅದನ್ನ ನಾವು ತೊಳೆಯೋದಿಲ್ಲ, ಏನು ಯಂತ್ರದ ಕಪ್ಪನ್ನ ತೊಳೆಯೋದಿಲ್ಲ, ಇನ್ನೊಂದಕ್ಕೆ ಸಿಗಿಸ್ತೀವಿ ಅಂದ್ಕೊಳ್ಳಿ, ಆಗ ಇನ್ನೊಂದು ಮೊಲೆಗೆ ಬರೋ ಅಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಆಮೇಲೆ ನಾವು ಅದನ್ನ ಫಿಕ್ಸ್ ಮಾಡ್ಬೇಕಾರೆ, ಹಸುಗೆ ಕೆಚ್ಚಲಿಗೆ ಫಿಕ್ಸ್ ಮಾಡ್ಬೇಕಾರೆ ಅದು ಸರಿಯಾದ ರೀತಿಲಿ ಮಾಡ್ಲಿಲ್ಲ, ನಾವೇನೋ ರಭಸವಾಗಿ ಎಳಿಯೋದು ಅಥವಾ ಇನ್ನೊಂದೇನೋ ಮಾಡಿದ್ರೆ ಆಗ ಕೂಡ ತೊಂದರೆ ಆಗುತ್ತೆ. ನಾವು ಎಲ್ಲವನ್ನೂ ಕೂಡ ಜಾಗರೂಕತೆಯಿಂದ ಮಾಡಬೇಕು. ಆದ್ರೆ ಮೆಷಿನ್ನಿಂದ ಹಾಲು ತೆಗೆದ್ರೆ ಸಂಪೂರ್ಣವಾಗಿ ಹಾಲು ಸಂಪೂರ್ಣವಾಗಿ ಬರುತ್ತೆ, ಹಸುವಿಗೆ ನೋವೇನಾಗೋದಿಲ್ಲ. ಇಲ್ಲ, ನೋವಾಗೋದಿಲ್ಲ. ಕೈಯಲ್ಲಿ ಕರೆಯೋದಕ್ಕಿಂತ ವೈಜ್ಞಾನಿಕವಾಗಿ ಕರೆಯೋದು ಉತ್ತಮ. ಆದ್ರೆ ಅದರಲ್ಲೂ ಕೂಡ ನಾವು ಕೆಲವೊಂದಷ್ಟು ಪ್ರಿಕಾಷನ್ ಅಂತ ಹೇಳ್ಬೋದು ತಗೊಳ್ಬೇಕಾಗತ್ತೆ. ಇನ್ನೊಂದು ಮೊಲೆ ಒಡುಕು, ಇದಕ್ಕೆ ಒಂದ್ ಹಿಡಿ ತುಳಸಿ ಸೊಪ್ಪು, ಒಂದ್ ಹಿಡಿ ಕಾಮ ಕಸ್ತೂರಿ, ಮತ್ತೆ ಒಂದ್ ಹಿಡಿ ಬೇವಿನ ಎಲೆನ ಚೆನ್ನಾಗಿ ಅರದ್ಬಿಟ್ಟು ಇದರಿಂದ ರಸ ತೆಗೆದ್ಬಿಟ್ಟು ಒಂದ್ 10 ml ರಸಕ್ಕೆ ಒಂದು 100 g ಅಷ್ಟು ಹಸುವಿನ ಬೆಣ್ಣೆನ ಕಲಸಿ ಒಡ್ದಿರೋ ಅಂತ ಮೊಲೆಗೆ ಅಥವಾ ಕೆಚ್ಚಲಿಗೆ ಒಂದೆರಡು ಮೂರು ಸರಿ ಒಂದು ದಿನಕ್ಕೆ ಹಚ್ಚತಾ ಬಂದ್ರೆ ಅದು ಒಡಕು ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಈಗ ವ್ಯಾಸಲಿನ್ ಹಚ್ಚಿದಾಗ ಹೇಗೆ ಚರ್ಮ ಸಾಫ್ಟ್ ಆಗುತ್ತೆ, ಆತರ ಅಲ್ಲೂ ಕೂಡ ಮೆತ್ತಗಾಗುತ್ತೆ. ಮನೆಯಲ್ಲಿ ಇರುವಂತ ವಸ್ತುಗಳನ್ನ ಬಳಸ್ಕೊಂಡು ಹೀಗೆ ಮಾಡಬಹುದು. ಈಗ ಈ ಕೆಚ್ಚಲು ಬಾವನ ನಿಯಂತ್ರಣನ ಹೇಗೆ ಮಾಡೋದು? ಯಾವುದೇ ರೋಗ ಇರ್ಬೋದು, ರೋಗ ಬಂದಾಗ ಒದ್ದಾಡೋದಕ್ಕಿಂತ ರೋಗ ಬರದೇ ಇರೋಂಗೆ ತಡೆಗಟ್ಟದೆ ಲೇಸು. ಈಗ ಈ ರಾಸುಗಳನ್ನ ಕಟ್ಟೋ ಸ್ಥಳ ನೆಲದ ಮೇಲೆ ಕಲ್ಲು ಹರಳು ಅಥವಾ ಈ ಮುಳ್ಳುಗಳು ಇರಬಾರ್ದು, ಅದು ನಯವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಇದರಿಂದ ಸ್ವಲ್ಪ ತಡೆಗಟ್ಟಬಹುದು. ಆಮೇಲೆ ಕೊಟ್ಟಿಗೆನ ಯಾವಾಗ್ಲೂ ಈ ಸೋಂಕು ನಿವಾರಕ ದ್ರಾವಣ ಅಂದ್ರೆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಹೇಳ್ತೀವಿ, ಅದು 1 in 10,000 ಡೈಲ್ಯೂಷನ್ಸ್ ಅಲ್ಲಿ ಪ್ರತಿದಿನ ಸ್ವಚ್ಛವಾಗಿ ಅಥವಾ ಮನೇಲಿರೋ ಸುಣ್ಣ ಬಳಸ್ಕೊಂಡು ಕೂಡ ಮಾಡಬಹುದು. ಅಥವಾ ಅಯೋಡಿನ್ನು ಅಥವಾ ಹೈಪೋಕ್ಲೋರೈಡ್ ಸೊಲ್ಯೂಷನ್ಸ್ ಅದಿಲ್ಲ ಅಂತಂದ್ರೆ ಈ ಬ್ಲೀಚಿಂಗ್ ಪೌಡರ್ ಹಾಕಿ ಕೂಡ ಕೊಟ್ಟಿಗೆನ ಪ್ರತಿ ದಿವಸ ಸ್ವಚ್ಛ ಮಾಡಬೇಕು. ಮತ್ತೆ ಆಗಿಂದಾಗೆ ಈ ಗಂಜಲು ಮತ್ತೆ ಸಗಣಿಯನ್ನ ತೆಗಿತಾ ಇರಬೇಕು, ಯಾಕಂದ್ರೆ ಈ ಮಿಶ್ರತಳಿ ಹಸುಗಳು ಗಾತ್ರ ಹೇಗೆ ದೊಡ್ಡವೋ ಹಾಗೇನೆ ತಿನ್ನೋದು ಜಾಸ್ತಿ ಇರುತ್ತೆ, ಮತ್ತೆ ಸಗಣಿ ಹಾಕೋದು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಪದೇ ಪದೇ ಅದನ್ನ ತೆಗಿತಾ ಇರಬೇಕು, ಆಗ ಕೊಟ್ಟಿಗೆಯನ್ನ ನೀಟಾಗಿ ಇಟ್ಕೊಳ್ಬಹುದು. ನಿಗದಿತ ಸಮಯಕ್ಕೆ ಸರಿಯಾಗಿ ಒಂದು ಅಂದ್ರೆ ನಿಗದಿತ ವೇಳೆಲೇನೆ ಕೆಚ್ಚಲಿಂದ ಪೂರ್ತಿಯಾಗಿ ಹಾಲನ್ನ ಹೆಂಡೋ ಅಂತ ಪದ್ಧತಿನ ರೂಢಿಸ್ಕೊಳ್ಬೇಕಾಗುತ್ತೆ. ನಾವು ಕೆಚ್ಚಲು ಮತ್ತೆ ಮೊಲೆ ತೊಟ್ಟುಗಳನ್ನ ಉಗುರು ಬೆಚ್ಚಿಗಿನ ನೀರಿನಿಂದ ತೊಳಿತಾ ಬರಬೇಕು, ಮತ್ತೆ ಅದನ್ನ ತೊಳೆದು ಶುಭ್ರವಾದ ಒಂದು ಬಿಳಿ ಬಟ್ಟೆಲಿ ಒರೆಸಿ ನಂತರ ಹಾಲನ್ನ ಕರೆಯುವಂಥದ್ದು ಮಾಡಬೇಕಾಗತ್ತೆ. ಕೈಗಳನ್ನ ಯಾವಾಗ್ಲೂ ಸ್ವಚ್ಛವಾಗಿ ತೊಳ್ಕೊಂಡು ಹಾಲನ್ನು ಹಿಂಡಬೇಕು, ಮತ್ತೆ ಕೈಯಲ್ಲಿ ಉಗುರುಗಳು ಇರಬಾರದು. ಹಿಂಡಿದ ನಂತರ ರಾಸುಗಳ ಮೊಲೆ ತೊಟ್ಟುಗಳನ್ನ ಸೋಂಕು ನಿವಾರಕ ದ್ರಾವಣದಲ್ಲಿ ಅದ್ದಬೇಕು, ಅಂದ್ರೆ ಅದು ಒಂದು 20-30 seconds ಅದ್ದಿ ನಂತರ ಒರೆಸ್ಬಿಟ್ಟು ಹಾಲು ಹಿಂಡ್ಕೊಳ್ಬಹುದು. ಈ ಹಾಲನ್ನ ಹಿಂಡಿದ ನಂತರ ಒಂದು 20-30 seconds ಅದನ್ನ ಮಲಗೋದಕ್ಕೆ ಅಥವಾ ಕೂಡೋದಕ್ಕೆ ಬಿಡಬಾರದು. ಏನಕ್ಕೆ ಅಂದ್ರೆ ಅದು ಮೊಲೆ ತೊಟ್ಟು ಅದು ತೆರೆದೇ ಇರುತ್ತೆ, ಒಂದು 1/2 hour ತನಕ ತೆರೆದೇ ಇರುತ್ತೆ. ಆ ಸಂದರ್ಭದಲ್ಲಿ ಕೂತ್ಕೊಳ್ತು ಅಂದ್ರೆ ಕೆಳಗಡೆ ಇರೋ ಅಂತ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಹೋಗಿ ಮತ್ತೆ ಕೆಚ್ಚಲು ಬಾವು ಬರೋ ಅಂತ ಸಾಧ್ಯತೆಗಳಿರುತ್ತೆ. ಅದು ಮಲಗದೆ ಇರೋ ರೀತಿ ಮಾಡಬೇಕು ಅಂದ್ರೆ ಆ ಸಮಯದಲ್ಲಿ ಒಂದ್ ಸ್ವಲ್ಪ ಮೇವು ಹಾಕೋದು ಅಥವಾ ಹಿಂಡಿ ಹಾಕೋದು ಮಾಡ್ತಾ ಹೋದ್ರೆ ಅದು ಕಡಿಮೆ ಮಾಡಬಹುದು. ಇನ್ನು ಕೆಚ್ಚಲ್ಬೇನೆ ಪೀಡಿತ ರಾಸುಗಳನ್ನ ಬೇರ್ಪಡಿಸಿ ಅವುಗಳ ಹಾಲನ್ನ ಕೊನೆಯಲ್ಲಿ ಹಿಂಡಬೇಕು. ಫಸ್ಟು ಆರೋಗ್ಯವಂತ ರಾಸುಗಳ ಇಂದನೇ ಹಾಲು ಹಿಂಡ್ಕೊಳ್ಬೇಕು, ನಂತರ ಕೆಚ್ಚಲ್ಬೇನೆ ಇರೋವಂಥ ರಾಸುಗಳನ್ನ ಹಾಲು ಹಿಂಡಿ ಅದನ್ನು ಹೊರಗಡೆ ಚೆಲ್ಬಿಡಬೇಕು, ಮತ್ತೆ ಬೇರೆ ಬೇರೆ ಪಾತ್ರೆಗಳನ್ನೇ ಬಳಸಬೇಕಾಗತ್ತೆ. ರಾಸುವಿನ ಒಂದು ಸ್ವಸ್ಥ ಮೊಲೆಗಳಿಂದ ಹಾಲನ್ನ ಹಿಂಡಿ ತೆಗೆದಿಟ್ಕೊಂಡು ನಂತರ ಬೇನೆ ಇರೋ ಮೊಲೆಗಳಿಂದ ಹಾಲು ಹಿಂಡಿ ಹೊರಚೆಲ್ಬೇಕು. ಕೆಚ್ಚಲಿಗಾಗೋ ಯಾವುದೇ ಗಾಯನ ತಕ್ಷಣ ಔಷಧಿ ಹಾಕಿ ಅದನ್ನ ಗುಣಪಡಿಸ್ತಾ ಬರಬೇಕಾಗತ್ತೆ. ಇದು ಏನು ಅಂದ್ರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ರೈತರು ಮಾಡ್ಬೇಕಾಗೋದು, ಎದ್ದಿದ ತಕ್ಷಣ ಒಂದ್ಸರಿ ಕೊಟ್ಟಿಗೆಗೆ ಹೋಗಿ ಎಲ್ಲ ಹಸುಗಳನ್ನೂ ಒಂದ್ಸರಿ ನೋಡ್ಕೊಂಡು ಬರಬೇಕು. ಆಮೇಲೆ ಒಂದ್ಸರಿ ಮೈ ಮೇಲೆ ಕೈ ಆಡಿಸ್ತಾ ಬಂದು ಕೆಚ್ಚಲಿಗೂ ಒಂದ್ಸರಿ ಹಂಗೆ ಕೈ ಆಡಿಸಿದ್ರೆ ಅದು ಗಟ್ಟಿ ಇದೆ ಅಥವಾ ಹೇಗೆ ಮೃದು ಇದೆಯೋ ಗಟ್ಟಿ ಇದೆಯೋ ಎಲ್ಲ ಗೊತ್ತಾಗುತ್ತೆ. ಇದೊಂದು ಅಭ್ಯಾಸನ ರೂಢಿ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಮತ್ತೆ ರಾಸುಗಳನ್ನ ಖರೀದಿ ಮಾಡ್ಬೇಕಾದ್ರೆ ಪಶುವೈದ್ಯರಿಂದಲೇನೆ ಕೆಚ್ಚಲಿನ ಸ್ಥಿತಿಯನ್ನ ಪರೀಕ್ಷಿಸ್ಬಿಟ್ಟು ಖರೀದಿಸಬೇಕಾಗತ್ತೆ. ಆದಷ್ಟು ಗರ್ಭಾವಸ್ಥೆಯಲ್ಲಿರೋ ಅಂತ ಹಸುಗಳನ್ನ ರೈತರು ಖರೀದಿ ಮಾಡ್ತಾ ಇರ್ತಾರೆ. ಆದ್ರೆ ಹಾಲು ಹಿಂಡ್ತಾ ಇರೋ ಅಂತ ಹಸುಗಳನ್ನ ಖರೀದಿ ಮಾಡಿದ್ರೆ ಅದು ಹಾಲು ಕೊಡುತ್ತೆ ಇಲ್ಲ ಅಂತ ಆ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಹಾಗಾಗಿ ಹಾಲು ಹಿಂಡ್ತಾ ಇರೋ ಅಂತ ಹಸುಗಳನ್ನ ಖರೀದಿ ಮಾಡೋದು ಉತ್ತಮ ಅಂತ ಹೇಳ್ತೇವೆ. ಈಗ ಕೆಚ್ಚಲು ಬಾವು ಬಂದು ಹಸುಗೆ ಚಿಕಿತ್ಸೆ ಕೊಡಿಸ್ತಾ ಇರ್ತಾರೆ, ಎಷ್ಟು ದಿನದ ನಂತರ ಹಾಲನ್ನ ಉಪಯೋಗಿಸಬಹುದು? ಅದನ್ನ ಒಂದು 2-3 ದಿನಗಳ ನಂತರ ಹಾಲನ್ನ ಉಪಯೋಗಿಸಬಹುದು. ಅಷ್ಟರಲ್ಲಿ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಎಲ್ಲ ಕಡಿಮೆ ಆಗಿರುತ್ತೆ, ರೋಗದ ಕಣಗಳು ಅದೆಲ್ಲ. ಅಂದ್ರೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ನಾವು ಗರಿಷ್ಠವಾಗಿ ಒಂದು 5 ದಿನನಾದ್ರೂ ಕುಡಿಬಾರ್ದು. ಅಂದ್ರೆ ಆಂಟಿಬಯೋಟಿಕ್ ವಿಡ್ರಾವಲ್ ಟೈಮ್ ಇರುತ್ತೆ ಮೇಡಮ್, ಅದು ಮುಗಿದ ಮೇಲೇನೆ ನಾವು ಹಾಲನ್ನ ಬಳಸ್ಬೇಕು. ಇಲ್ಲ ಅಂದ್ರೆ ಆ ಹಾಲನ್ನ ಆಂಟಿಬಯೋಟಿಕ್ ಇರುತ್ತೆ ಅಲ್ವಾ ಹಾಲಲ್ಲಿ, ಅದನ್ನ ನಾವುಗಳು ಕುಡಿತೀವಿ, ಅವಾಗ ನಮ್ಮಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬೆಳ್ಕೊಂತ ಹೋಗುತ್ತೆ. ಹಾಗಾಗಿ ಅದನ್ನ ನಾವು ಬಳಸಬಾರ್ದು. ಒಂದು 5 ದಿನ ಬಿಟ್ಟು ಉಪಯೋಗಿಸದೆ ಒಳ್ಳೇದು. ಮ್ಯಾಕ್ಸಿಮಮ್ 7 ದಿನಗಳಾದ್ರೂ ಒಂದೊಂದು ಆಂಟಿಬಯೋಟಿಕ್ ಪ್ರತಿ ಜೀವಕಗಳಿಗೆ ಒಂದೊಂದು ವಿಡ್ರಾವಲ್ ಟೈಮ್ ಇದೆ, ಅಲ್ಲಿ ತನಕನು ಅದು ಕೆಚ್ಚಲಲ್ಲಿ ಬರುತ್ತೆ. ಇಂಥದ್ದಕ್ಕೆ ಇಂತಷ್ಟು ದಿನಗಳು ಅಂತ ಒಂದು ಸಂಶೋಧನೆ ಮೂಲಕ ಗೊತ್ತಾಗಿದೆ. ಅಷ್ಟು ದಿನಗಳು ಬಳಸು, ನಾವಿವಾಗ ಯಾವ್ದು ಚಿಕಿತ್ಸೆ ಮಾಡ್ತೀವಿ ಅದಕ್ಕೆ ಇಷ್ಟು ದಿನಗಳು ಕೊಡಬಾರ್ದು, ಅಷ್ಟು ದಿನಗಳನ್ನ ಮಾತ್ರ ಚೆಲ್ಬಿಟ್ಟು ಮತ್ತೆ ಬಳಸಬಹುದು. ಈ ಹಾಲು ಹಿಂಡೋ ಯಂತ್ರನ ಬಳಸೋದ್ರಿಂದ ಕೆಚ್ಚಲು ಬೇನೆನ ತಡಿಬಹುದು. ಮತ್ತೆ ಈ ಹಾಲು ಹಿಂಡೋ ಯಂತ್ರದ ಕಪ್ಪನ್ನ ಒಂದು ಹಸುವಿನಿಂದ ಇನ್ನೊಂದು ಹಸುವಿನ ಕೆಚ್ಚಲಿಗೆ ಜೋಡಿಸೋ ಮೊದಲು ಅವುಗಳನ್ನ ಸ್ವಚ್ಛವಾಗಿ ಸೋಂಕು ನಿವಾರಕ ದ್ರಾವಣದಲ್ಲಿ ತೊಳೆದ್ಬಿಟ್ಟು ಬಳಸಬೇಕಾಗತ್ತೆ. ಆಮೇಲೆ ಈ ಹಾಲು ಕರೆಯೋ ಪದ್ಧತಿನ ಪೂರ್ಣ ಮುಷ್ಟಿ ಪದ್ಧತಿಯಿಂದ ಕರೆಯೋದ್ರಿಂದ ಕೂಡ ಈ ಕೆಚ್ಚಲು ಬೇನೆ ಬರೋದನ್ನ ಕಡಿಮೆ ಮಾಡಬಹುದು. ಅಂದ್ರೆ ಈ ಒಂದು ಅಭ್ಯಾಸನ ಇಟ್ಕೊಳ್ಬೇಕಾಗತ್ತೆ. ಹಾಲು ಕರೆಯೋದಕ್ಕೆ ಮುಂಚೆ ಮತ್ತೆ ನಂತರ ಅನುಸರಿಸಬೇಕಾದ ಒಂದು ಪಂಚಸೂತ್ರಗಳಿವೆ. ಅದು ಏನಂದ್ರೆ, ಮೊದಲಿಗೆ ಕೆಚ್ಚಲನ್ನ ಬೆಚ್ಚಗಿನ ನೀರಿನಿಂದ ತೊಳೆದ್ಬಿಟ್ಟು ಮತ್ತೆ ಸೋಂಕು ನಿವಾರಕ ದ್ರಾವಣದಲ್ಲಿ ಒಂದು 20-30 ಸೆಕೆಂಡ್ ಅದ್ದಿ, ನಂತರ ಒಂದು ಬಿಳಿ ಬಟ್ಟೆಯಿಂದ ಒರೆಸ್ಬಿಟ್ಟು ಹಾಲನ್ನ ಪ್ರತಿ ಒಂದು ಮೊಲೆಯಿಂದನೂ ಹಾಲನ್ನ ಹಿಂಡ್ಬಿಟ್ಟು ಅದರ ಸಹಜತೆ ಪರೀಕ್ಷೆನ ಮಾಡಬೇಕಾಗತ್ತೆ. ಅಂದ್ರೆ ಅದು ಚೆನ್ನಾಗಿದೆಯೋ ಅಥವಾ ಇಲ್ವೋ ಅಂತ. ಅಂದು ಚೆನ್ನಾಗಿತ್ತು ಅಂತ ಅಂದ್ರೆ ಆ ಕೆಚ್ಚಲಿಂದ ಮಾತ್ರ ಹಾಲನ್ನ ಹಿಂಡ್ಕೊಂಡು, ನಂತರ ಚೆನ್ನಾಗಿರ್ಲಿಲ್ಲ ಅಂದ್ರೆ ಅದು ಸೆಪರೇಟ್, ಅದು ಮುಟ್ಟಕ್ಕೆ ಹೋಗಬಾರದು. ನಂತರ ಸೋಂಕು ನಿವಾರಕದಲ್ಲಿ ತೊಳೆದು ಒರೆಸಿ ಆರ್ಬಿಡ್ಬೇಕು. ಇದು ಹಾಲು ಕರೆಯೋದಕ್ಕೆ ಮುಂಚೆ ಮತ್ತೆ ನಂತರ ಪಾಲಿಸಬೇಕಾಗಿರೋಂತ ಈ ಪಂಚಸೂತ್ರಗಳು. ಅಷ್ಟೇ ಅಲ್ಲದೆ ಈ ರಬ್ಬರ್ ಮ್ಯಾಟ್ಗಳು ಬರುತ್ತೆ, ಕೌ ಮ್ಯಾಟ್ಸ್, ಅವುಗಳನ್ನ ಬಳಸೋದ್ರಿಂದ ಸಗಣಿ ಅಥವಾ ಗಂಜಲನ ಕ್ಲೀನ್ ಮಾಡೋದಕ್ಕೆ ಈಸಿ ಆಗತ್ತೆ. ಅಂದ್ರೆ ಮ್ಯಾಟ್ ಹಾಕಿರೋದ್ನ ಸರಾಗವಾಗಿ ಹರ್ಕೊಂಡು ಹೋಗುತ್ತೆ, ಮತ್ತೆ ಜಾರೋದಿಲ್ಲ, ಹಸು ಕೂಡ ಜಾರೋದಿಲ್ಲ, ಅದೆಲ್ಲ ಉಪಯೋಗ ಆಗತ್ತೆ. ಹಸು ಕರು ಹಾಕಿದ ಜಾಗದಿಂದ ತಕ್ಷಣನೇ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡೋದು ಉತ್ತಮ. ಮತ್ತೆ ಕಾಂಕ್ರೀಟ್ ನೆಲದ ಮೇಲೆ ಒಂದ್ ಸ್ವಲ್ಪ ಒಣ ಹುಲ್ಲನ್ನ ಹಾಕಿ ಅದಕ್ಕೆ ಮೃದುವಾಗಿರ್ಬೇಕು ಮಲಗೋದಕ್ಕೆ ಜಾಗ, ಮೆತ್ತಗಿರತ್ತೆ ಅದು. ಇಲ್ಲಾಂದ್ರೆ ರಬ್ಬರ್ ಮ್ಯಾಟ್ ಬಳಸೋದ್ರಿಂದ ಅದು ತುಂಬಾ ಉತ್ತಮ, ಒಳ್ಳೇದು, ಕೆಚ್ಚಲಿಗೂ ನೋವು ಕೂಡ ಆಗೋದಿಲ್ಲ. ಇನ್ನೊಂದೇನು ಅಂದ್ರೆ, ಈ ರೈತರು 7 ತಿಂಗಳು ಗರ್ಭ ಧರಿಸಿರೋ ಅಂತ ರಾಸುಗಳನ್ನ ಹಾಲು ಬತ್ತಿಸ್ತಾರೆ. ಅಂದ್ರೆ ಹಾಲು ಕರಿಯಕ್ ಹೋಗಲ್ಲ, ಸ್ವಲ್ಪ ವಿಶ್ರಾಂತಿ ಕೊಡ್ತಾರೆ. ಆದ್ರೂ ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಅದರಲ್ಲಿ ಹಾಲು ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಹಾಲು ಹಿಂಡುತ್ತಾರೆ ಕೆಲವೊಂದ್ಸಾರಿ, ಆ 2 ತಿಂಗಳಲ್ಲಿ, 7-9 ತಿಂಗಳು. ಈ ಒಂದು ಪೀರಿಯಡ್ ಅಲ್ಲಿ ಸಮಯದಲ್ಲಿ ಕೆಚ್ಚಲಿನಲ್ಲಿ ಒಂದು ಅಂಟು ದ್ರಾವಣ ಉತ್ಪತ್ತಿಯಾಗಿ ಶೇಖರಣೆ ಆಗ್ತಾ ಹೋಗುತ್ತೆ. ಅದು ಏನಂದ್ರೆ, ಈ ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಕೆಚ್ಚಲು ಒಳಗಡೆ ಹೋಗೋದನ್ನ ನೈಸರ್ಗಿಕವಾಗಿ ರಕ್ಷಣಾ ಕವಚ ಅಂತಾನೆ ಇದನ್ನ ಕರಿಬಹುದಾಗತ್ತೆ. ಅದರಿಂದ ಆ ಒಂದು ರೂಢಿನ ತಪ್ಪಿಸ್ಕೊಳ್ಬೇಕು. ಇವರು ಅದು ಹಿಂಡ ತಕ್ಷಣ ಆ ದ್ರವ ಈಚೆ ಬಂದ್ಬಿಡತ್ತೆ. ಅದರಿಂದ ಇವರು ಆ ಸಮಯದಲ್ಲಿ ಅದನ್ನ ಮಾಡದೇ ಇರೋದೇ ಒಳ್ಳೇದು. ಮತ್ತೆ ಸಮತೋಲನ ಆಹಾರ ಕೊಡಬೇಕು. ಸಮತೋಲನ ಆಹಾರದಲ್ಲಿ ವಿಟಮಿನ್ ಇ ಮತ್ತೆ ಸೆಲೆನಿಯಂ ಇರೋ ಅಂತೆ ಖನಿಜಾಂಶ ಪದಾರ್ಥಗಳು ಇರಬೇಕಾಗತ್ತೆ. ಇಂಥ ಆಹಾರನ ಕೊಟ್ರೆ ಈ ಕೆಚ್ಚಲು ಬಾವು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ರೋಗ ಕಂಡಿದ ತಕ್ಷಣನೇ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸೋದು ತುಂಬಾ ಒಳ್ಳೇದು. ಮತ್ತೆ ದೊಡ್ಡ ದೊಡ್ಡ ಡೈರಿ ಫಾರ್ಮ್ಗಳಲ್ಲಿ ಕರುಗಳಿಗೆ ಹಾಲನ್ನ ಬಕೆಟ್ನಲ್ಲಿ ಕುಡಿಸೋ ಪದ್ಧತಿ ಅನುಸರಿಸ್ತಾರೆ. ಇದರಿಂದ ಕೂಡ ಕೆಚ್ಚಲು ಬಾವು ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಅಂದ್ರೆ ಕರುನೇ ಕೆಚ್ಚಲಿಗೆ ಬಾಯಿ ಹಾಕೋದಕ್ಕಿಂತ ಕರೆದು ಬಕೆಟ್ ಅಲ್ಲಿ ಹಿಂಡ್ಕೊಂಡು ಆಮೇಲೆ ಬೆರಳಿಟ್ಟು

ಆಧುನಿಕ ಕೃಷಿಯಲ್ಲಿ ರೈತರು ಮೂಲ ಕೃಷಿಗೆ ಬೇಕಾದ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನು ತ್ಯಜಿಸಿ ಕೃತಕ ರಸಗೊಬ್ಬರಗಳನ್ನು ನಿಗದಿತ ಪ್ರಮಾಣಕ್ಕಿಂತ ಯಥೇಚ್ಛವಾಗಿ, ವಿವೇಚನೆ ಇಲ್ಲದೆ ಅಸಮರ್ಪಕವಾಗಿ ಬಳಸುತ್ತಿರುವುದರಿಂದ ಕೃಷಿ ಉತ್ಪಾದನೆ ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತಿರುವುದು ಕಂಡುಬರುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರಗಳ ಬೆಲೆಗಳು ಹೆಚ್ಚಳವಾಗುತ್ತಿರುವುದರಿಂದ ಕಡಿಮೆ ದರದಲ್ಲಿ ಲಭ್ಯವಾಗುತ್ತಿರುವ ಯೂರಿಯಾ ರಸಗೊಬ್ಬರವನ್ನು ಅಧಿಕವಾಗಿ ಬಳಸುತ್ತಿರುವುದು ಕಂಡುಬರುತ್ತಿದೆ. ಅಧಿಕ ಯೂರಿಯಾ ಬಳಕೆಯಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತಿವೆ. ಅದೇನೆಂದರೆ, ಅಧಿಕ ಯೂರಿಯಾ ಬಳಕೆಯಿಂದ ಮಣ್ಣಿನಲ್ಲಿರುವ ಫಲವತ್ತತೆ ಹೆಚ್ಚಿಸುವ ಸೂಕ್ಷ್ಮಾಣುಜೀವಿ ನಾಶವಾಗುತ್ತದೆ. ಸಸ್ಯಗಳ ಬೆಳವಣಿಗೆ ಮಾತ್ರ ಹೆಚ್ಚಾಗಿ ಹೂವು ಕಾಯಿ ಕಟ್ಟುವ ಪ್ರಮಾಣ ಕಡಿಮೆಯಾಗಿ ಇಳುವರಿಯಲ್ಲಿ ನಷ್ಟವಾಗುತ್ತದೆ. ಸಸ್ಯಗಳು ಹುಲುಸಾಗಿ ಬೆಳೆದು ಮೃದುತ್ವ ಹೆಚ್ಚಾಗಿ ಕೀಟ ಮತ್ತು ರೋಗಗಳ ಬಾಧೆ ಹೆಚ್ಚಾಗಿ ಇಳುವರಿ ಪ್ರಮಾಣ ಕಡಿಮೆಯಾಗುತ್ತದೆ. ಮಣ್ಣಿನಲ್ಲಿ ರಾಸಾಯನಿಕ ಗುಣಧರ್ಮಗಳು ಬದಲಾವಣೆಯಾಗಿ ಮಣ್ಣು ಹುಳಿಯಾಗುವ ಸಾಧ್ಯತೆ ಇರುತ್ತದೆ. ಅಧಿಕ ಪ್ರಮಾಣ ಯೂರಿಯಾ ಬಳಕೆಯಿಂದ ಯೂರಿಯಾವು ಅಮೋನಿಯಾವಾಗಿ ನಂತರ ನೈಟ್ರೇಟ್ ಆಗಿ ಪರಿವರ್ತನೆಗೊಂಡು ಅಂತರ್ಜಲವನ್ನು ಸೇರಿ ಕುಡಿಯುವ ನೀರು ಸಹ ಕಲುಷಿತವಾಗುತ್ತದೆ ಮತ್ತು ನೀರಿನಲ್ಲಿ ನೈಟ್ರೇಟ್ ಅಂಶ ಪ್ರತಿ ಲೀಟರ್ ನೀರಿಗೆ 10 ಮಿಲಿಗ್ರಾಂಗಿಂತ ಹೆಚ್ಚಾದಲ್ಲಿ ಅಂತಹ ನೀರು ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಅಧಿಕ ಯೂರಿಯಾ ಬಳಕೆಯಿಂದ ಸಸಿಗಳು ಗಟ್ಟಿಯಾಗಿ ನಿಲ್ಲುವ ಸಾಮರ್ಥ್ಯ ಕಳೆದುಕೊಂಡು ನೆಲಕ್ಕೆ ಬಾಗಿ ಕಾಳು ಕಟ್ಟುವ ಪ್ರಕ್ರಿಯೆಯಲ್ಲಿ ಅಡಚಣೆ ಉಂಟಾಗಿ ಇಳುವರಿ ಕಡಿಮೆಯಾಗುತ್ತದೆ. ಸಮರ್ಪಕ ಮತ್ತು ಲಾಭದಾಯಕ ರೀತಿಯಲ್ಲಿ ಯೂರಿಯಾ ಬಳಸುವುದರಿಂದ ಅನೇಕ ಉಪಯೋಗಗಳಿವೆ. ಅದೇನೆಂದರೆ, ಯೂರಿಯಾ ಗೊಬ್ಬರವು ಇತರೆ ರಾಸಾಯನಿಕ ಗೊಬ್ಬರಗಳಿಗಿಂತ ವೇಗವಾಗಿ ಕರಗುವುದರಿಂದ ಕೇವಲ 35-40% ಮಾತ್ರ ಬೆಳೆಗಳಿಗೆ ಉಪಯೋಗವಾಗಿ ಉಳಿದ ಭಾಗ ಆವಿಯಾಗುತ್ತದೆ ಹಾಗೂ ನೀರಿನಲ್ಲಿ ಹರಿದು ಪೋಲಾಗುತ್ತದೆ. ಯೂರಿಯಾ ಉಪಯೋಗದ ಸಾಮರ್ಥ್ಯ ಹೆಚ್ಚಿಸಲು ಬೆಳೆಗಳಿಗೆ ಶಿಫಾರಸ್ಸಿನ ಪ್ರಮಾಣವನ್ನು ಕನಿಷ್ಠ 2 ಬಾರಿ ಹಂತ ಹಂತವಾಗಿ ಒದಗಿಸಬೇಕು. ಬೇವು ಲೇಪಿತ ಯೂರಿಯಾ ಬಳಕೆ ಮಾಡುವುದರಿಂದ ಕೊಚ್ಚಿ ಹೋಗುವ ನಷ್ಟವನ್ನು ತಡೆಯುವುದರ ಜೊತೆಗೆ ಬೆಳೆಯು ನಿಧಾನವಾಗಿ ಹೀರಿಕೊಳ್ಳಲು ಸಹಾಯವಾಗುತ್ತದೆ. ರೈತ ಬಾಂಧವರು ಹೆಚ್ಚಿನ ಮಾಹಿತಿಗೆ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಒಂದು ಜನಪದ ಗೀತೆ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಹುಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ. ಹುಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ. ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ. ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆಗಲ್ಲೆಂದು ನುಡಿದಾವೋ. ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆಗಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಬಂಡಿ ಬಂಡಿ ಚಂದ, ಬಂಡಿ ಅನ್ನೋಗ ಚಂದ.